ಸುದು ನಂದಾಯ ಕೈ ದೊರೆ ಮಾ ಮಂಡಿ ಮಠ ಹೈ ಮಗರಿ ಕೀನ್ ಪಡಟೈಕೆ ಬಿಂದುಂ ಹೈನ್ನೆ ಕೀನ್ ನಗಾಯ ಮುಲ್ಲೆ ಈ ನಗಾಯ ಅದ ಮಟ ಹರಸಿನ ವೈರಾದೊರ ಕಡ ನುಬಲೈವ ಅಲ್ಲ ಹೃದಿ ಪೊಟಕ್ ಹಂಗಾಗಿನ ಆವ ಈ ನಗೆ ನುಬ ನೆಹದನ್ನಿ ಈ ನಗೆ ನುಬ ನೆಹದನ್ನಿ ಸುದು ನಂದ ಕೈ ದೊರೆವೇ ಮಾ ಮಂಡಿ ಮಟ ಕೈ ಮಗರಿ ಹಡತೈಕೆ ಬಿಂದು ಹೈನೆ ಈ ನಗಾಯ ಮುಲ್ಲೆ ಈ ನಗಾಯ ಮುಲ್ಲೆ ಅಟ್ಟು ಪೊರವಾಗೆನ ಸೆಲೆಯ ಕೂಡುವೆನ ಕನಪುವೆನ್ ಹೆಪ್ಪುವ ಭೀಮ ವೆಟಿಲ ಪಾನ್ ಪೆಲತ ಅದ ಪರ ಮಲ್ ವೆಟಲ ಕಲೆ ವಿಹಾರತ್ ಗೊಲುವೀಲ ಗಲೆ ವಿಹಾರತ್ ಗೊಲುವೀಲ ಸುದು ನಂದಾಯ ಕೈ ದೊರೆವೇ ಮಾ ಮಂಡಿ ಮಟ ಹೈ ಮಗರಿ ಕೀನ್ ಹಡಟೈಕೆ ಬಿಂದುಂ ಹೈನ್ನೆ ಕೀನ್ ನಗಾಯ ಕೈ ಮುಲ್ಲೆ ಕೀನ್ ನಗಾಯ